13 ವರ್ಷ ಕೃಷಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಪೂರ್ತಿಯಾಗಿ ಅದರಲ್ಲಿ ಆ್ಯಡ್ ಆಗಿದ್ದು 7 ವರ್ಷದಿಂದ. ಅಂದ್ರೆ ಸಂಪೂರ್ಣವಾಗಿ 7 ವರ್ಷದಿಂದ ಕೃಷಿಯನ್ನೇ ತೊಡಗಿಸಿಕೊಂಡಿದೆ. ಹೌದು ಸರ್. ತಮ್ದು ಎಷ್ಟು ಎಕರೆ ಜಮೀನಿದೆ ಸರ್? ನಂದು 14 ಎಕರೆ ಜಮೀನು. 14 ಎಕರೆ ಜಮೀನಿದೆ. ಈಗ 14 ಎಕರೆಯಲ್ಲಿ ಏನಾದರೂ ನೀರಾವರಿ ಅದು ಏನಿದೆ? ನೀರಾವರಿ ಅಂದ್ರೆ ಸರ್ ಎರಡು ಅದ ನಮ್ಗು, ಕೃಷ್ಣಾ ಕಾಲುವೆ ನೀರಾವರಿನೂ ಐತಿ, ಆಮೇಲೆ ಬಾವಿನೂ ಐತಿ. ನಮ್ದು ಬಾವಿನೂ ಇದೆ. ಬಾವಿನೂ ಐತಿ. ಬಾವಿಯಲ್ಲಿ ನೀರು ಇದಾವೆ ತಮಗೆ? ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಸರ್, ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಅನಿಸ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಡಿಮೆ ಅನಿಸ್ತದೆ, ಬಿಟ್ಟರೆ ಬಾಕಿ ದಿನಗಳಲ್ಲಿ ಏನು ಸಮಸ್ಯೆ ಇಲ್ಲ. ತಾವು ಕೃಷಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಕೃಷಿ ಅಂದರೆ ನಮ್ಮ ಪೂರ್ವಿಕರು ಮಾಡ್ತಕ್ಕಂಥದ್ದು ಅದೇ ಸರ್. ನಾನು ಬಿ ಎಸ್ ಸಿವರೆಗೆ ಓದಿದ್ದು. ನಾನಿನ್ನೂ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಲಿಲ್ಲ, ಆವಾಗಲೇ ನಮ್ಮ ಫಾದರ್ ಡೆತ್ ಆದರು, ಅನಿವಾರ್ಯ ನಾನು ಕೃಷಿಗೆ ಆ್ಯಡ್ ಆಗಬೇಕಾಯ್ತು, ಅದನ್ನೇ ಆಯ್ಕೆ ಮಾಡಿಕೊಂಡಿದ್ದೆ. ತಾವು ಎಷ್ಟು ಜನ ಬ್ರದರ್ಸ್? ಸರ್ ನಾನು ಒಬ್ಬ ಮಾತ್ರ. ನೀವೊಬ್ಬರೇ? ನಾನೊಬ್ಬನೇ ಗಂಡು ಮಗ, ಹೆಣ್ಮಕ್ಳು 4 ಜನ. 4 ಜನ ಅವರೆಲ್ಲ ಮದುವೆ ಆಗಿದೆ? ಎಲ್ಲರೂ ಮುಗ್ದೈತೆ ಸರ್, ನಮ್ಮದು ಮದುವೆ ಆಗೈತಿ, ಅವ್ರದ್ದು ಮುಗ್ದದ. ಮೊದಲಿಗೆ ತಾವು ಯಾವ್ಯಾವ ಬೆಳೆಗಳನ್ನು ಬೆಳಿತೀರಿ ಸರ್? ಮೊದಲು ನಾವು ಈ ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳು ಏನು ಮಾಡ್ತಿರ್ಲಿಲ್ಲ. ಕಾಲುವೆ ನೀರಾವರಿ ಬಂದ ಮೇಲೇನೆ ನಾವು ಬಾವಿ ಮಾಡಿಕೊಂಡು ಇದನ್ನೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನಿಮ್ಮ ತಂದೆಯವರು ಕೃಷಿ ಮಾಡೋ ಟೈಮ್ನಲ್ಲೇ ಬಾವಿ ತೋಡಿದ್ರ ಅಥವಾ ನೀವು ಕೃಷಿಗೆ ಬಂದ ಮೇಲೆ ಬಾವಿಯನ್ನು ತೋಡಿಸಿ? ಇಲ್ಲ ಸರ್, ನಮ್ಮ ಫಾದರ್ ಡೆತ್ ಆದ್ಮೇಲೆ ನಾನು ಬಂತ ಕೃಷಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 5-6 ವರ್ಷ ಹೋಯ್ತು. ಅವಾಗೆಲ್ಲ ನಾವು ಈ ಎಲ್ಲರನ್ನ ನೋಡಿಕೊಂಡು ಬರೀ ರಾಸಾಯನಿಕ ಕೃಷಿನೇ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ನನಗೆ ಅದಷ್ಟು ಸಾಧಕ ಬಾಧಕಗಳ ಬಗ್ಗೆ ಏನೂ ಅರಿವೇ ಇರಲಿಲ್ಲ ನಮಗೆ. ಆಮೇಲೆ ನಾವು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮನ್ನು ಸಾವಯವ ಕೃಷಿಗೆ ತಗೊಂಡು ಬಂದಿದ್ದಂದ್ರೆ ಆಕಾಶವಾಣಿ ಅಂತ ಹೇಳಬೇಕು. ಆಕಾಶವಾಣಿನೇ ನಮ್ಮನ್ನು ಸಾವಯವ ಕೃಷಿ ಪ್ರೇರಕ ಶಕ್ತಿ. ಪ್ರತಿದಿನ ರೇಡಿಯೋ ಕೇಳ್ತಿದ್ರಿ? ಪ್ರತಿದಿನ ಸರ್ ರೇಡಿಯೋ ಕೇಳ್ತಿದ್ದೆವು. ಅದರಲ್ಲೂ ಸ್ವಲ್ಪ ಬಿಜಾಪುರ ಆಕಾಶವಾಣಿದು ನಂಬಲ್ ಸ್ಟೇಷನ್ ಬರೋದು ಬಹಳಷ್ಟು ಕಡಿಮೆ ಮೊದಲು. ಈಗ ಅದ್ರ ಬಗ್ಗೆ ಸ್ವಲ್ಪ ಏನೋ ಪ್ರಯತ್ನ ಮಾಡಿ ಮಾಡಿ ಈಗ ಹಾಕ್ತಿದೀವಿ, ಬರ್ತೈತಿ. ಸದಾ ಕೇಳ್ತಾ ಇದ್ದಿದ್ದಂದ್ರೆ ಗುಲ್ಬರ್ಗ ಆಕಾಶವಾಣಿ. ಆಕ್ಚುಲಿ ನಮ್ಮನ್ನ ಪಕ್ಕಾ ರೈತರನ್ನ ಮಾಡಿದ್ದು ಸಾವಯವ ಕೃಷಿಕರನ್ನ. ಸಾವಯವ ಕೃಷಿಕರನ್ನಾಗಿ ಮಾಡಿದ್ದು ಆಕಾಶವಾಣಿ ಅಂತ ಹೇಳಿದ್ರೆ ಮಾಡ್ತಿರೋದು ಆಕಾಶವಾಣಿ. ಆಕಾಶವಾಣಿ ಅಂತ ಆಕಾಶವಾಣಿ. ಈಗ ನೀವು ಈಗ ನಿಮ್ಮ ತಂದೆಯವರ ಕಾಲದ ಕೃಷಿಗೂ ಮತ್ತು ಈಗ ನೀವು ಮಾಡ್ತಾ ಇರೋಂಥ ಕೃಷಿಗೂ ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ ಸರ್? ಭಾಳಷ್ಟು ವ್ಯತ್ಯಾಸ ಅದ. ಯಾವ ರೀತಿಯಾದ ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಸರ್ ಪೂರ್ವಿಕರ ಕೃಷಿ ಅದ್ಭುತ ಕೃಷಿ ಅದು. ಅದ್ಭುತ ಅಂದ್ರೆ ಯಾವ ರೀತಿ ಅದ್ಭುತ? ಯಾವ ರೀತಿ ಅದ್ಭುತ ಅಂದ್ರೆ ಸರ್ ರಾಸಾಯನಿಕ ಬಳಕೆನೇ ಇರಲಿಲ್ಲ. ರಾಸಾಯನಿಕ ಬಳಕೆ ಇರಲಿಲ್ಲ. ಇವತ್ತು ಗೊಬ್ಬರ ಹಾಕೋದಿರ್ಬೋದು, ಸ್ಪ್ರೇ ಮಾಡೋದಿರ್ಬೋದು, ಯಾವುದು ಬಳಕೆನೇ ಇರಲಿಲ್ಲ. ಒಂದು ಉತ್ಕೃಷ್ಟ ಆದ ಆಹಾರ ಸಿಗ್ತಿತ್ತು ನಮಗೂ ಇವತ್ತು ಬೇರೆಯವ್ರಿಗೂ. ನಮ್ಮ ಹತ್ರ ಇಟ್ಕೊಳ್ಳು ನಾವು ತಿನ್ಲಿ, ಇಲ್ಲ ಇನ್ನೊಬ್ರಿಗೆ ಕೊಡ್ಲಿ. ಇವತ್ತಿನ ಕೃಷಿ ಹಂಗಿಲ್ಲ. ಇವತ್ತು ರಾಸಾಯನಿಕ ಇಲ್ಲ ಅಂದ್ರೆ ಕೃಷಿನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಆಗಿಬಿಟ್ಟೈತಿ. ಆಯ್ತು, ಯಾವ ಫುಡ್ ಹುಡುಕಾಡಿದ್ರು ಅದ್ರಾಗ ನೀವು ಫೈಜಾನ್ ಇಲ್ಲ ಅಂದ್ರೆ ಫುಡ್ಡೇ ಇಲ್ಲ. ಆ ಸಿಸ್ಟಮ್ ಆಗಿಬಿಟ್ಟದು. ಆ ಸಿಸ್ಟಮ್ ಅದನ್ನ ತಿಳ್ಕೊಂಡು ಸರ ನಾವು ಸ್ವಲ್ಪ ಓದಿದ್ದವರಾಗಿ ಸಾವಯವ ಮಾಡಬಾರ್ದು ಅನ್ಕೊಂಡು 4 ವರ್ಷ ಆಯ್ತು ಸಾವಯವ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 4 ವರ್ಷದಿಂದ ನೀವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ 4 ವರ್ಷದಿಂದ ಸಾವಯವ ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೆದಿದ್ದೀರಿ ಸರ್? ನಾನು ಈ ಹಾರ್ಟಿಕಲ್ಚರ್ ಬೆಳೆಗಳಂತೂ ಮಾಡ್ತಿದ್ದೀವಿ, ತೆಂಗು, ಆಮೇಲೆ ನಿಂಬೆ, ಸಪೋಟ, ಮಾವು. ಇದು ಬೇರೆ ಬೆಳೆಗಳು ಅಂದ್ರೆ ತೊಗರಿ ಮಾಡ್ತೀವಿ, ಹತ್ತಿ, ಆಮೇಲೆ ಮೆಣಸಿನ ಗಿಡ, ಉಳ್ಳಾಗಡ್ಡಿ, ಇವನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಇವನ್ನೆಲ್ಲ ಬೆಳೀತಾ ಇದ್ದೀರಿ. ಹಾಗಿತ್ತಂದ್ರೆ ಈಗ ನೀವು ಸಾವಯವ ಕೃಷಿಯನ್ನ ಕಂಡುಕೊಂಡ ಮೇಲೆ ಹೆಚ್ಚಿನ ಇಳುವರಿನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿದಂತೀರಿ? ಈ ರಾಸಾಯನಿಕ ಕೃಷಿಗೆ ಮತ್ತು ಈ ಸಾವಯವ ಕೃಷಿಗೆ ಇಳುವರಿ ಜಾಸ್ತಿ ಪಡ್ಕೊಂಡಿದ್ದೀರಿ? ಇಲ್ಲ ಸರ್, ಇಳುವರಿ ಕಡಿಮೆ ಆಗ್ತಾ ಇದೆ. ಹೆಂಗಂದ್ರ ನಾವು ಇಷ್ಟು 10-15 ವರ್ಷದ ಇಡ್ಕೊಂಡು ನಾವು ರಾಸಾಯನಿಕ ಬಳಕೆ ಮಾಡ್ಕೊಂಡು ಬಂದವ್ರು, ಸಡನ್ ಆಗಿ ನಾವು ಅದಕ್ಕೆ ಆ್ಯಡ್ ಆಗ್ತೀವಿ ಅಂದ್ರ, ಸಡನ್ ಆಗಿ ನಾವು ಸಾವಯವ ಮಾಡ್ತೀವಿ ಅಂದ್ರ ಅದ್ರ ಪರಿಣಾಮ ಸ್ವಲ್ಪ ಐತಿ ಸರ್, ಇಳುವರಿ ಒಳಗೆ ಕಡಿಮೆ ಆಗ್ತದ. ಕಡಿಮೆ ಆಗ್ತದ. ಆದ್ರೂ ನಾವು ಕಡಿಮೆ ಆಗೈತಿ ಅಂತ ಬಿಡಬೇಕು ಅನ್ನುವಂತ ಉದ್ದೇಶ ಇಲ್ಲ. ಉದ್ದೇಶ ಇಲ್ಲ. ಈಗ ಇನ್ನೊಂದು ಸರ್, ನಾವು ಸಾವಯವ ಅಂದ ತಕ್ಷಣ ಬರೀ ಸಾವಯವ ಗೊಬ್ಬರ ಅದು ಇದು ಅಲ್ಲ. ಸಾವಯವ ಅಂದ್ರೆ ಸಾಕಷ್ಟು. ಒಂದು ಹುಲ್ಲು ಕಡ್ಡಿ ಕೂಡ ನಮ್ಮ ಭೂಮಿಯಿಂದ ನಾವು ಹೊರಗೆ ಹಾಕಲ್ಲ ಈಗ 4 ವರ್ಷದಿಂದ. ಏನೇ ಇರಲಿ ಅದನ್ನಲ್ಲೇ ರೂಟ್ರು ವಿಟ್ರು ಹೊಡಿತೀವಿ, ಭೂಮಿ ಒಳಗೆ ಸೇರಿಸಿ ಬಿಡ್ತೀವಿ, ಅದನ್ನ ಮಾಡ್ತೀವಿ. ಹಿಂಗಾಗಿ ನಮ್ಗೆ ಇನ್ನೊಂದು ಏನಾಗಿದೆ ಸರ್ ಅಂದ್ರೆ ನಾವು ಈ ರಾಸಾಯನಿಕ ಗೊಬ್ಬರದ ಬಳಕೆ ಬಿಟ್ಟು 4 ವರ್ಷ ಆಯ್ತು. ನನಗೆ ಇಳುವರಿ ಒಳಗೆ ಕಡಿಮೆ ಅನ್ನೋದಕ್ಕಿಂತಲೂ ಖರ್ಚಿನೊಳಗೆ ಕಡಿಮೆ ಆಗ್ಯದ ಅನ್ನುವಂಥದ್ದು ಭಾಳ ಹೆಮ್ಮೆ. ಅದು ಭಾಳ ಸಂತೋಷ, ಭಾಳ ಸಂತೋಷದ ವಿಚಾರ ಅದು. ಖರ್ಚಿನಲ್ಲಿ ಕಡಿಮೆ ಆಗಿದೆ, ಬಹಳಷ್ಟು ಕಡಿಮೆ. ಆದ್ರೆ ಇದು ಬಂದಂತ ಬೆಳೆ ನಿಮಗೆ ತೃಪ್ತಿಯನ್ನ ತಂದು ಕೊಟ್ಟಿದೆ ಅಂತ ಅನಿಸ್ತದೆ? ನೀವು ಹೇಳೋ ಪ್ರಕಾರ ತಂದು ಕೊಟ್ಟದ ಸರ್. ಅದ್ರ ಜೊತೆಗೆ ಯಾಕಂದ್ರ ಸಾವಯವ ಕೃಷಿ ಅಂದ್ರೆ ಒಂದು ಸವಾಲ್ ಅದು. ಅಷ್ಟೊಂದು ಸರಳ ಆಗಿನ ಅದನ್ನ ಈಜಿ ಕಡಿಗೆ ಮುಟ್ತೀನಿ ಅನ್ನೋ ಹಂಗಿಲ್ಲ. ಯಾಕಂದ್ರೆ ಪರಿಸ್ಥಿತಿ ಹೆಂಗದಂದ್ರೆ ಸರ, ನಾವು ಸ್ಟಾರ್ಟಿಂಗ್ ಆಗಿ ಒಂದ್ ಎಕರೆಗೆ ಒಂದ್ 5 ಕ್ವಿಂಟಲ್ ಸರಾಸರಿ ಒಂದ್ 5 ಕ್ವಿಂಟಲ್ ನಾವು ಇಳುವರಿ ಮಾಡ್ಕೋತೀವಿ ಅಂದ್ರ ರಾಸಾಯನಿಕ ಕೃಷಿಯಲ್ಲಿ, ಅದನ್ನೇ ಸಾವಯವಕ್ಕೆ ಬಂದ್ಬಿಟ್ಟೆ ಅಂದ್ರ ಅದು 3 ಕ್ವಿಂಟಲಿಗೆ ಬಂದ್ಬಿಡ್ತದೆ. ಇಳುವರಿ ಕಡಿಮೆ ಅನ್ಸ್ಬೋದು, ಬಟ್ ಖರ್ಚು ವೆಚ್ಚದ ಲೆಕ್ಕಾಚಾರ ಹಾಕಿದ್ರ ಅದಕ್ಕೆ ಇದಕ್ಕೆ ಏನು ಬಹಳಷ್ಟು ಕಡಿಮೆ ಏನಿಲ್ಲ, ಕಡಿಮೆ ಆಗಂಗಿಲ್ಲ. ಕ್ರಮೇಣ ನಾವು ರಾಸಾಯನಿಕ ಕೃಷಿಕರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಮಟ್ಟದೊಳಗೆ ನಾವು ಮಾಡ್ಕೋಬಹುದು, ಏನ್ ಸಮಸ್ಯೆ ಇಲ್ಲ. ಈಗ ನೀವು ಸಾವಯವ ಕೃಷಿಯಲ್ಲಿ ಯಾವ್ದ್ಯಾವ್ದನ್ನ ಬೆಳ್ಕೊಂಡ್ರಿ ಈಗ ಸರ್? ಈ ಸದ್ಯಕ್ಕೆ ಪ್ರೆಸೆಂಟ್ ಆಗಿರೋದು ನಂದು ತೊಗರಿ. ಸಾವಯವ ಕೃಷಿ ತೊಗರಿ. ಅದು ಹೆಂಗದಂದ್ರೆ ಸರ್, 1 ಕೆಜಿ ಕೂಡ ನಾನು ರಾಸಾಯನಿಕ ಬಳಕೆ ಮಾಡಿಲ್ಲ ಗೊಬ್ಬರ. ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ತೊಗರಿಯನ್ನು ಬೆಳೀತಾ ಇದ್ದೀವಿ ಸರ್. ಈಗ ತೊಗರಿ ಬೆಳೆ ಹೇಗಿದೆ ಸರ್? ಆಜುಬಾಜುದವ್ರು ನೋಡಿದ್ರೆ ಅವರಿಗೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಅವ್ರಕ್ಕಿಂತಲೂ ಇಳುವರಿ ಒಳಗೆ ನಾವೇನು ಕಡಿಮೆ ಮಾಡ್ತೀವಿ ಅನ್ನುವಂಗಿಲ್ಲ, ಸ್ವಲ್ಪ ಇನ್ನೂ ಹೆಚ್ಚಿಗೆ ಆಗ್ಬೋದು ಹೊರತು ಕಡಿಮೆ ಅಂತೂ ಆಗಲ್ಲ, ಕಡಿಮೆ ಆಗೋದಿಲ್ಲ, ಆಗಲ್ಲ. ಈ ಸಾವಯವ ಕೃಷಿಗಾಗಿ ನೀವು ಏನೇನು ಮಾಡ್ಕೊಂಡಿದ್ದೀರ ವ್ಯವಸ್ಥೆಯನ್ನ ಸರ್? ವ್ಯವಸ್ಥೆ ಅಂದ್ರೆ ನಮ್ಮ ಹತ್ರ ದನಗಳು ಬಹಳಷ್ಟು ಅದಾವ. ಎಷ್ಟು ಇದಾವೆ ದನಗಳು? 12 ದನ ಅದಾವ ಸರ್ ನಮ್ಮ. 12 ದನಗಳು? ಒಂದು 2 ಎಮ್ಮೆ ಅದಾವು, 3 ಆಕಳು, ಒಂದು 3 ಹೋರಿ ಅದಾವು, ಒಂದೆರಡು ಎತ್ತು ಇಟ್ಕೊಂಡಿವಿ. ಈ ರಾಸಾಯನಿಕ ಕೃಷಿ ಮಾಡೋ ಹೊತ್ತಿನ ನಮ್ಗೆ ಖರ್ಚು ವೆಚ್ಚದ ಬಗ್ಗೆ ಹೆಂಗಾಗ್ತಿತ್ತು ಅಂದ್ರೆ ಲೇಬರ್ ಸಮಸ್ಯೆನೆ ಭಾಳ ಇತ್ತು ಹೇಳ್ಬೇಕಂದ್ರೆ. ನಮ್ಗೆ ಈಗ ಏನಾಗ್ಬಿಟ್ಟದ ಸರ್ ಅಂದ್ರೆ, ಇಷ್ಟೆಲ್ಲ ದನಗಳು ಇಟ್ಕೊಂಡು ನಾವು ಆಳು ಹಚ್ಚೋದು ಬಹಳಷ್ಟು ಕಡಿಮೆ. ಪೂರ್ತಿಯ ದನಗಳ ಮ್ಯಾಗೇನೆ ನಾವು ಮಾಡಾಕತ್ತೀವಿ. ದನಗಳ ಮೇಲೆ ಜಾಸ್ತಿ ಅವಲಂಬನೆ, ಅವಕ್ಕಳ ಮೇಲೆ ಅವಲಂಬನೆ ಸರ್. ಇನ್ನೊಂದು ನಮಗೆ ಏನು ಅನ್ಸಿಬಿಟ್ಟದಂದ್ರಿ, ರಾಸಾಯನಿಕ ಕೃಷಿ ಮಾಡೋದಕ್ಕೆ ಇದಕ್ಕೆ ವ್ಯತ್ಯಾಸ ಇಷ್ಟು ಅದ್ಭುತ ಆದಲ್ಲ ಸರ, ಅದು ಸುಮ್ಮನೆ ನಾವೇನೋ ಗಾಳಿಗುದ್ದು ಮೈ ನೋಸ್ಕೊಂಡಂಗೆ ಅದ್ರ ಕೆಲಸ. ರಾಸಾಯನಿಕ ಕೃಷಿ ಮಾಡೋದಂದ್ರೆ ನಮ್ಮ ಪ್ರಾಣಿಗಳಿಗೂ ವಿಷಾನೇ, ನಮಗೂ ವಿಷಾನೇ, ನಾವು ಯಾರಿಗೆ ಇನ್ನೊಬ್ರಿಗೆ ಫುಡ್ ಕೊಟ್ಟರು ಅದು ವಿಷಾನೇ. ಆ ಉದ್ದೇಶಕ್ಕಾಗಿ ಅದನ್ನು ಮನ್ಕೊಂಡು ಇಳುವರಿ ಒಳಗೆ ಅಲ್ಪ ಪ್ರಮಾಣದ ಕಡಿಮೆ ಆದರೂ ಚಿಂತಿಲ್ಲ, ಒಳ್ಳೆ ಆಹಾರ ಸಿಗ್ತದೆ, ಬೇರೆಯವರಿಗೆ ನಾವು ಒಳ್ಳೆಯದನ್ನು ಕೊಡ್ಬೋದು. ಆ ಉದ್ದೇಶದಿಂದ ಏನಾಗಿದ್ರೂ ಇಳುವರಿಗಳು ಕಡಿಮೆ ಆಗಲಿ ಪ್ರಶ್ನೆ ಇಲ್ಲ, ಒಟ್ಟು ಸಾವಯವ ಮಾಡಬೇಕು, ಸಾವಯವ ಮಾಡಬೇಕು. ಅದನ್ನು ಒಂದು ಕೇಳಿಕೊಂಡು ಸಾವಯವ ಕೃಷಿಯನ್ನು ಈಗ ಮಾಡ್ತಾ ಇದ್ದಾರೆ. ಈಗ ಮತ್ತೆ ನೀವು ತೊಗರಿಯನ್ನ ಬೆಳಿತೀನಿ ಅಂತ ಇದ್ರಿ, ತೊಗರಿ ಬಿಟ್ಟು ಮತ್ತೆ ಸಾವಯವ ಪದ್ಧತಿಯಲ್ಲಿ ಏನನ್ನ ಬೆಳಿತೀರಿ ಸರ್? ಗೋಧಿ ಬೆಳಿತೀವಿ. ಗೋಧಿ ಬೆಳಿತೀವಿ. ಗೋಧಿಗೆ ಯಾವ ಬೀಜದ ತಳಿಯನ್ನು ಆಯ್ಕೆ ಮಾಡ್ಕೊಂಡು? ಬೀಜ ಅಂದ್ರೆ ಸರ್, ನಾವು 1-2 ವರ್ಷ ಮೈಕೋ ಹಾಕ್ತಿದ್ದೆವು, ಈ ವರ್ಷ ಅಂಕುರ್ ಅಂತ ಹಾಕಿವಿ. ಇನ್ನು ಇಲ್ಡ್ ಬಂದಿಲ್ಲ, ನೋಡ್ಬೇಕು ಹೆಂಗ ಅನಿಸ್ತದ. ಈಗ ನೀವು ಮೈಕೋ ಹಾಕಿದ್ರಿ ಅಂತ ಹೇಳಿದ್ರೆ ಮೊದಲು ಗೋಧಿ ಬೆಳೆಯುವಾಗ, ಈ ಮೈಕೋ ಹಾಕಿದಾಗ ಮತ್ತು ಈಗ ನೀವು ಅಂಕುರ್ ಅಂತ ಹೇಳಿ ಒಂದು ಬೀಜದ ತಳಿಯನ್ನ ಹೆಸರು ಹೇಳಿದ್ರಿ, ಈಗ ಅದಕ್ಕೂ ಮತ್ತು ಈ ಬೆಳೆಗೂ ಏನ್ ನಿಮಗೆ ವ್ಯತ್ಯಾಸ ಕಂಡು ಬಂದದ? ವ್ಯತ್ಯಾಸ ಅಂದ್ರೆ ಈ ಸದ್ಯ ಮಟ್ಟಿಗೆ ಏನ್ ಕಂಡು ಬಂದಿಲ್ಲ ಸರ್. ಆದ್ರೆ ಮೈಕೋ ಮಾಡಿದ್ದು ರಾಸಾಯನಿಕ ಕೃಷಿಯಲ್ಲಿ, ಅಂದ್ರೆ ಇದ್ರದ್ದು ಬೆಳೆ ಈಗ ರಾಶಿ ಆದ್ಮೇಲೆ ಗೊತ್ತಾಗೋದು, ಅದ್ರ ವ್ಯತ್ಯಾಸ ಗೊತ್ತಾಗೋದು. ಮತ್ತೆ ಅದು ಬಿಟ್ಟು ಮತ್ತೆ ಅಂದ್ರೆ ಈಗ 12 ತಿಂಗಳು ತಾವು ಬೆಳೀತಾ ಇರ್ತಾರೆ ಸರ್? 12 ತಿಂಗಳು ಅಂದ್ರೆ ನಮ್ದೇನದ 8 ತಿಂಗಳು ಮಾತ್ರ ಕಾಲುವೆ ನೀರಾವರಿ ಇರ್ತದ. ಅವಾಗ ನಾವೇನ್ ಮಾಡ್ತೀವಿ, 2 ಕ್ರಾಪ್ ಮಾಡ್ತೀವಿ, ಮೆಕ್ಕೆಜೋಳ ಗೋಧಿ ಅಥವಾ ಸೂರ್ಯಕಾಂತಿ ಗೋಧಿ ಅಥವಾ ತೊಗರಿ ಕಡ್ಲಿ ಈ ತರ ಮಾಡ್ತಿರ್ತೀವಿ. ಬಾಕಿ 4 ತಿಂಗಳು ನಮ್ಗೆ ಏನಾಗ್ಬಿಡ್ತದೆ ಸರ್, ಏಪ್ರಿಲ್ ಮೇ ಜೂನ್ 3 ತಿಂಗಳು ನೀರಿನ ಸ್ವಲ್ಪ ಕೊರತೆ ಬಹಳಷ್ಟು. ಆ ಉದ್ದೇಶಕ್ಕಾಗಿ ಏನ್ ಮಾಡಿವ್ ಸರ್, ಇವೇನ್ ನಾವೇನು ಹಾರ್ಟಿಕಲ್ಚರ್ಸ್ ಏನ್ ಮಾಡಿವಲ್ಲ ತೋಟಗಾರಿಕೆ ಬೆಳೆಗಳು ಏನ್ ಮಾಡಿವಿ, ಲಿಂಬಿ ಮಾವು ಸಪೋಟ ಇವಕ್ಕ ಆಮೇಲೆ ನಮ್ಗೆ ನೀರಿನ ಪ್ರಮಾಣಕ್ಕೆ ಅದಕ್ಕೆ ಸರಿ ಅದ. ಬೇರೆ ಕ್ರಾಪ್ ಏನು ಮಾಡುವ ಸಾಹಸ ಮಾಡಿಲ್ಲ ಸರ್, ಇನ್ನು ಬೇರೆ ಪ್ರಯತ್ನ ಮಾಡಿಲ್ಲ ಸರ್. ಇಲ್ಲ ಈಗ ಅದಕ್ಕೆಲ್ಲ ಈಗ ಲಿಂಬೆ ಹೇಳಿದ್ರಿ ಮತ್ತೆ ಮಾವು ಸಪೋಟ ಇವನ್ನೆಲ್ಲ ಬೆಳಿತೀನಿ ಅಂದ್ರಿ, ಈಗ ಅವಕ್ಕೆಲ್ಲ ಡ್ರಿಪ್ ಮಾಡಿದ್ರಿ? ಒಂದು 1/2 ಮಾಡಿವಿ ಸರ್, 1-2 ಎಕರೆ ಮಾಡಿ. ಯಾವ ಬೆಳೆಗೆ ಮಾಡಿದ್ರಿ? ಲಿಂಬೆಗೆ ಮಾಡಿವಿ ಸರ್. ಆಮೇಲೆ ಸಪೋಟ ಮಾವು ತೆಂಗು ಇವಕ್ಕಂತರೂ ಡ್ರಿಪ್ ಮಾಡಿಲ್ಲ, ಮಾಡೋ ಅವಶ್ಯಕತೆ ಬರಂಗಿಲ್ಲ. ಯಾಕಂದ್ರೆ ಸೈಡ್ ಬಾರ್ಡರ್ ಹಾಕೊಂಡ್ಬಿಟ್ಟಿವಿ, ಬಾರ್ಡರ್ ಹಾಕೊಂಡ್ಬಿಟ್ಟು ಕಾವಲಿ ಹಾಕೊಂಡ್ಬಿಟ್ಟಿವಿ. ಹ್ಞೂ ಸರ್, ದಂಡಿಗೆ ಹಾಕೊಂಡ್ಬಿಟ್ಟಿವಿ. ಅವಕ್ಕೇನು ಡ್ರಿಪ್ ಇರಿಗೇಷನ್ ಮಾಡೋ ಅವಶ್ಯಕತೆ ಬಂದಿಲ್ಲ. ಈಗ ಲಿಂಬೆಗೆ ಮಾತ್ರ ಡ್ರಿಪ್ ಮಾಡಿದ್ರೆ ಮಾತ್ರ ಮಾಡ್ಕೊಂಡಿವಿ ಸರ್. ಮತ್ತೆ ಈಗ ನೀವು 12 ರಿಂದ 14 ದನಗಳಾದವ ಅಂತ ಹೇಳಿದ್ರೆ, ಅವುಗಳ ಗಂಜಲಗಳಿಂದ ನಾವು ಅದನ್ನ ಒಂದು ಹೊಂಡದಲ್ಲಿ ಸ್ಟೋರ್ ಮಾಡ್ಕೊಂಡು ಅವನ್ನ ಡ್ರಿಪ್ ಮುಖಾಂತರ ಏನಾದ್ರೂ ಬೆಳೆಗಳಿಗೆ ಬಿಡುವ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಮಾಡ್ಕೊಬೇಕು. ಬಟ್ ಆದ್ರೆ ಒಂದು ಹಿಡಿ ಗೊಬ್ಬರನು ವೇಸ್ಟ್ ಆಗ್ಲಾರ್ತರ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿವಿ. ಯಾವ ರೀತಿ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿವಿ ಅಂದ್ರೆ ಸರ್, ನಾವು ಅವನ್ನ ಹಿಕ್ಕಿ ಹಾಕ್ತು ಅಂದ್ರೆ ಎಣ್ಣೆ ಹಾಕ್ತು ಅಂದ್ರೆ ಒಂದು ಚಿಕನ್ ಅಲ್ಲಿ ಬಿಡಂಗಿಲ್ಲ, ತಿಪ್ಪೆ ಗುಂಡಿ ಮಾಡ್ಕೊಂಡಿವಿ. 60x20 ಸರ್ಕಾರ ಸಹಾಯಧನ ತಗೊಂಡು ಬಯೋಡಿಸ್ಟರ್ ಮುಖಾಂತರ ಡ್ರಿಪ್ನೇ ಬಿಡ್ತೇವೆ. ಟ್ರಿಪ್ ಮುಖಾಂತರ ಮಾಡ್ತಾರೆ. ಮತ್ತೆ ಈಗ ತಿಪ್ಪೆ ಗುಂಡಿ ಈಗ ನೀವು ಮಾಡ್ಕೊಂಡಿನಿ ಅಂತ ಹೇಳಿದ್ರೆ, ಈಗ ನಿಮ್ಮ ಸುಮಾರು 12-14 ದಿನಗಳಿಂದ ನಿಮ್ಗೆ ಎಷ್ಟು ಹೊಂಡಬಹುದಂತೀರಿ ಗೊಬ್ಬರ? ಇದು ವರ್ಷ ಸರ್, ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೂ 20 ಟ್ರ್ಯಾಕ್ಟರ್ ಗೊಬ್ಬರ ನಮ್ಗೆ ಸಿಗ್ಬಹುದು. 20 ಟ್ರ್ಯಾಕ್ಟರ್ ಗೊಬ್ಬರ ಸಿಗ್ತದೆ, ಗೊಬ್ಬರ ಸಿಗ್ತೈತಿ. ಇವತ್ತು ನಾವು ಮಾರ್ಕೆಟ್ ರೇಟಿನ ಲೆಕ್ಕ ಹಾಕೋದು ಬೇಡ, ಸುಮ್ ಸರ್ವ ಸಾಧಾರಣ ಲೆಕ್ಕ ಹಾಕಿದ್ರು 1 ಟ್ರ್ಯಾಕ್ಟರ್ಗೆ ನಾವು 4,000 ಹಿಡ್ಕೊಂಡ್ರು ಒಂದು ವರ್ಷಕ್ಕೆ 80,000 ರೂಪಾಯಿ ನಮ್ಮ ಪ್ರಾಫಿಟ್ ಗೊಬ್ಬರ ಬತ್ತು. ಲಾಭದಾಯಕ ಲಾಭದಾಯಕ ಅದನ್ನ ಹೊರ ಕೊಡೋ ಪ್ರಶ್ನೆ ಇಲ್ಲ, ನಮ್ಮ ಭೂಮಿಗೆ ನಾವು ಹಾಕೋತೀವಿ. ಈಗ ನೀವು ಹೇಳಿದ್ರಿ ಈಗ ನೀವು 80 ಟ್ರ್ಯಾಕ್ಟರ್ ತನಕ ಆಗ್ತದೆ ಅಂತೇಳಿ, ಈಗ ಅಷ್ಟು ಟ್ರ್ಯಾಕ್ಟರ್ ಆಯ್ತಂದ್ರೆ ಅದು ನಿಮ್ಮ 14 ಎಕರೆಗೆ ಎಷ್ಟು ಬೇಕಾಗ್ತದೆ ಅಂತೇಳಿ ಸರ್? ನಾವು ಸಾಲ್ತದೋ ಏನೋ ಇಲ್ಲ ಸರ್, ಕಡಿಮೆ ಬೀಳ್ತದ, ಉಳಿ ಪ್ರಶ್ನೆ ಬರಂಗಿಲ್ಲ. ನಾವ್ ಏನ್ ಮಾಡ್ಕೊಂಡಿವಿ ಅಂದ್ರ ಈ 2 ಎಕರೆ 3 ಎಕರೆ 4 ಎಕರೆ ಪ್ಲಾಟ್ ಮಾಡ್ಕೊಂಡಿವಿ. ಪ್ಲಾಟ್ ಸಿಸ್ಟಮ್ ಒಂದ್ ವರ್ಷಕ್ಕೆ ಒಂದು ಅಥವಾ 2 ಗೊಬ್ಬರ ಪ್ರಮಾಣ ನೋಡ್ಕೊಂಡು ಪೂರ್ತಿ ಕಂಪ್ಲೀಟ್ ತಿಪ್ಪೆ ಗೊಬ್ಬರ ಹಾಕ್ತಿವಿ. ಈ ವರ್ಷ ಹಾಕ್ತೇವೆ ಅಂದ್ರ ಮರು ವರ್ಷ ಮತ್ ಬೇರೆ ಪಟ್ಟಿ ಹಾಕೊಂಡ್ಬಿಡ್ತೀವಿ. ಬೇರೆ ಪಟ್ಟಿ ಹಾಕೋತಾರೆ ಅಂದ್ರೆ ಒಂದೊಂದ್ ವರ್ಷ ಒಂದೊಂದ್ ಪ್ಲಾಟ್ಗೆ ಹಾಕ್ತಾ ಹಾಕ್ತಾ ಹೋಗ್ತಾರೆ. ಹೌದು ಸರ್. ಹಾಕಿದ ಮೇಲೆ ಸ್ವಲ್ಪ ಇದರಲ್ಲಿ ಇಳುವರಿ ಜಾಸ್ತಿ ಬಂದ ಅಂತೀರಿ ಪ್ಲಾಟ್? ಇಳುವರಿ ಜಾಸ್ತಿ ಬಂದೈತಿ ಅನ್ನೋ ಪ್ರಶ್ನೆನೇ ಇಲ್ಲ, ಬರ್ಲೇಬೇಕು ಅಷ್ಟೇ. ಈಗ ಇನ್ನೊಂದ್ ಹೆಂಗನ್ಸರ, ತಿಪ್ಪೆ ಗೊಬ್ಬರ ಅಂದ್ರೆ ಈ ಅದರಷ್ಟು ಉತ್ಕೃಷ್ಟವಾದಂತ ಗೊಬ್ಬರ ಯಾವುದು ಇಲ್ಲೇ ಇಲ್ಲ. ಯಾವ ನಾವು ಎರೆಹುಳು ಗೊಬ್ಬರ ಅದು ಇದು ಎಲ್ಲ ಏನ್ ಬೇಡ, ನೈಸರ್ಗಿಕ ಗೊಬ್ಬರ ಅಲ್ಲ ಅದು, ಅದ್ಭುತ ಗೊಬ್ಬರ ಸರ್. ಯಾಕಂದ್ರೆ ಅದು ನಮ್ಮ ಹಿರಿಯರು ಕೊಟ್ಟು ಬಳುವಳಿ, ಅದು ನಮ್ಮ ಈ ಜಮಾನದವರಿಗೆ ಅದನ್ನ ಗೊತ್ತಿಲ್ಲ ಗೊತ್ತಿಲ್ಲ. ಅದು ಉತ್ಕೃಷ್ಟ ಗೊಬ್ಬರ ಸರ್. ಒಂದು ಇನ್ನೊಂದು ನಾವು ತೊಗರಿ ಹತ್ತಿ ಯಾವುದೇ ಕ್ರಾಪ್ ಮಾಡಲಿ ಒಂದು ಬೆಳೆನೂ ಒಂದು ದಂಟು ಕೂಡ ವೇಸ್ಟ್ ಮಾಡಲ್ಲ. ನಾವು ಅಲ್ಲೇ ರೂಟ್ ಹೊಡೆದು ಭೂಮಿ ಒಳಗೆ ಸೇರಿಸ್ಕೊಂಡ್ಬಿಡ್ತೀವಿ. ಒಂದ್ ಸರ್ ಇನ್ನೊಂದು ನನಗೆ ಏನು ಅದ್ಭುತ ಅನ್ಸದಂದ್ರ, ಈ ಒಂದು 6 ವರ್ಷದಿಂದ ನಾನು ಇಡೀ ಭೂಮಿ ಒಳಗೆ ನಾ ಸೊಂಟ ಮಟ್ಟ ಒಂದು 4-5 ಫೂಟ್ ಹಡ್ಕೊಂಡ್ರು ಒಂದು ಎರೆಹುಳು ಸಿಗ್ತಿಲ್ಲ. ಯಾಕಂದ್ರೆ ರಾಸಾಯನಿಕ ಬಳಕೆ ಮಾಡ್ತಿದ್ದೀವಿ ನಾವು, ಎಷ್ಟೇ ತಿಪ್ಪಿ ಗೊಬ್ಬರ ಹಾಕಿದ್ರು ಅದು ವೇಸ್ಟ್ ಆಗಿ ಹೋಗ್ತಿತ್ತು. ಈ 4 ವರ್ಷದಿಂದ ನಾವೇನ್ ಈ ಸಾವಯವ ಮಾಡಕತ್ತೀವಲ್ಲ ಸರ, ನಾವು ಬರೀ ಕೈಯಿಂದ ಕೆದರಿದ್ರೆ ಸಾಕು, ಎಷ್ಟೋ ಎರೆಹುಳು ಸಿಗ್ತಾವ ನಮಗೆ. ಅಂದ್ರೆ ತಾವು ಎರೆಹುಳದ್ದು ಇದು ಮಾಡ್ಕೊಂಡು? ಇಲ್ಲ ಸರ್, ಎರೆಹುಳು ತೊಟ್ಟಿ ಮಾಡಿಲ್ಲ, ಮಾಡಿಲ್ಲ ಎರೆಹುಳು ತೊಟ್ಟಿ ಮಾಡಿಲ್ಲ. ಇಡೀ ನನ್ನ ಜಮೀನೇ ಎರೆಹುಳು ತೊಟ್ಟಿ ಇದ್ದಾರ, ಇದ ತರ ಆಗಿದೆ, ಇದ ತರ ಆ ತರ ಆಗೈತಿ ನಮ್ಗೆ. ಸಾಕಷ್ಟು ಜನ ನನಗ ನನ್ಗೆ ಬೇಕಾದವರು ನಮ್ಮ ರೈತರು, ಇಲ್ಲ ನೀವು ಕೆನಲ್ ನೀರಾವರಿ ಜಾಸ್ತಿ ಬಿಡ್ತೀರಿ, ನಿಮ್ಮೆಲ್ಲ ಭೂಮಿ ಹಾಳಾಗ್ತಾವ ಏನಾರು ಹೇಳ್ತಿದ್ರು ಜನ. ಆದ್ರೆ ನನಗ ಅದ್ರ ಪರಿಣಾಮ ಕೆಟ್ಟ ಅನ್ಸಿಲ್ಲ, ಒಳ್ಳೇದ್ ಅನ್ಸದ. ಹೆಂಗಂದ್ರ ನಾವು ಒಂದು ಕಡ್ಡಿನೂ ಸಹ ಹೊರಗೆ ಹಾಕಂಗಿಲ್ಲ, ಸುಡುವಂಗಿಲ್ಲ. ಅದು ಇವತ್ತು ಹುಲ್ಲು ಬೀಜದ ಹುಲ್ಲ ಇದ್ರೂ ಸದ್ಯಕ್ಕೆ ತಂದು ತಿಪ್ಪೆ ಹಾಕ್ತಿವಿ. ಇದು ಒಂದು ಯಾವುದೇ ಕಟ್ಟಿಗೆ ಇದ್ರು ಅಲ್ಲೇ ರೂಟ್ರ್ ಹೊಡೆದು ಹೊಡೆದು ಭೂಮಿ ಒಳಗೆ ಸೇರಿಸಿಬಿಡ್ತೀವಿ. ಎರೆಹುಳು ಪ್ರಮಾಣ ಆಟೋಮೆಟಿಕ್ ಜಾಸ್ತಿ ಆಗಿದೆ, ಇಳುವರಿ ಪ್ರಮಾಣ ಆಟೋಮೆಟಿಕ್ ತಾನೇ ಹೆಚ್ಚಾಗಿ ಬಿಡ್ತದ್ರಿ. ಹೌದೌದು. ಮತ್ತೆ ನೀವು ಯಾವ್ಯಾವ ಬೆಳೆಯನ್ನ ಬೆಳ್ಕೋತೀರಿ ಸರ್? ಮತ್ತೆ ಈಗ ನಾವು ಜೋಳ ಮಾಡಿ ಕಬ್ಬು ಏನಾದ್ರೂ ಬೆಳೀತೀವಿ? ಇಲ್ಲ ಸರ್, ಕಬ್ಬಿಗೆ ನೀರಿನ ಪ್ರಾಬ್ಲಮ್ ಸಮಸ್ಯೆ, ಕಬ್ಬಿನ ಸಾಹಸಕ್ಕೆ ಹೋಗಿಲ್ಲ ಹೋಗಿಲ್ಲ. ಈಗ ಸ್ವಲ್ಪ ಬೋರಿನ ವ್ಯವಸ್ಥೆ ಮಾಡ್ಕೋಬೇಕು ಅನ್ಕೊಂಡಿದ್ದೀವಿ. ಇನ್ನೇನು ಮುಂದೆ ಸದ್ಯ ಒಂದು ಪ್ರಾಜೆಕ್ಟ್ ಸರ್ ನಾನು ಕಣ್ಣು ಮುಂದೆ ಇದ್ದಿದ್ದು, ಕುರಿ ಸಾಕಾಣಿಕೆ ಮಾಡಬೇಕು ಅಂತ. ಕುರಿ ಸಾಕಾಣಿಕೆ ಮಾಡ್ಬೇಕಂತ. ಅದ್ರದ್ದೇನಾದ್ರೂ ತರಬೇತಿ ತಗೊಂಡಿರಿ? ತರಬೇತಿ ಸರ್ ತಗೊಂಡಿಲ್ಲ, ತರಬೇತಿಗೆ ಹೋಗ್ಬೇಕು. ನಾನು ಬ್ಯಾಂಕ್ ಲೋನ್ ಮುಖಾಂತರ ಮಾಡ್ಕೋಬೇಕು ಅನ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ಆಗ್ಲಿಲ್ಲ. ಅದಕ್ಕೆ ನನ್ನ ಸ್ವಂತ ಬಂಡವಾಳ ಹಾಕಿ ಸಣ್ಣ ಪ್ರಮಾಣದಾಗ ಅದರ ಶುರು ಮಾಡಿ ಆಮೇಲೆ ಬಾಕಿ ನೋಡ್ಬೇಕು ಅಂತ ಯೋಚನೆ ಮಾಡಿದ್ದು. ಅಂದ್ರೆ ಕುರಿ ಸಾಕಾಣಿಕೆ ಅದರೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿದರೆ ಸರ್? ಮಾಡಿನ ಸರ್, ನನಗನ್ಸಿದ ಮಟ್ಟಿಗೆ ತರಬೇತಿ ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ನಮ್ದು ರೈತ ಕುಟುಂಬ, ನಾವು ರೈತರೆ, ನಮ್ಮನೆ ಈ 1-2 ಅದಾವು, ಅವ್ರದ್ದು ಪ್ರಾಫಿಟ್ನ ಲೆಕ್ಕ ಹಾಕಿದ್ರೆ ಅದು ಮಾಡಲೇಬೇಕು. ಒಂದು ಅವ್ರ ಪೋಷಣೆ ಮಾಡೋದು ನಮ್ಗೇನು ಅಷ್ಟೇನು ದೊಡ್ಡ ವಿಷಯ ಅಂತೇನು ಅನಿಸ್ಲಿಲ್ಲ. ಅದಕ್ಕೆ ತರಬೇತಿ ಅವಶ್ಯಕತೆ ಏನಿಲ್ಲ. ಆದ್ರೂ ಇವತ್ತಿನ ಟೆಕ್ನಾಲಜಿಗೆ ನಾವು ಹೊಂದ್ಕೋಬೇಕು ಅಂದ್ರೆ ತರಬೇತಿ ತಗೊಂಡು ಮಾಡೋದು ಸೂಕ್ತ ಅಂತ ನನಗೂ ಅನಿಸ್ತೈತಿ. ತರಬೇತಿ ಹೋಗ್ತೀನಿ ಸರ್. ಯಾಕಂದ್ರೆ ನನ್ನ ಕೇಳಿದ್ರೆ ಸ್ವಲ್ಪ ತರಬೇತಿ ಪಡೆದುಕೊಂಡು ಯಾಕಂದ್ರೆ ಅಲ್ಲೆಲ್ಲ ಇವ್ರು ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರದೆಲ್ಲ ಸ್ವಲ್ಪ ನೀವು ಸಲಹೆ ತಗೊಂಡು ಇದು ಮಾಡಿದ್ರೆ ಕುರಿಗೆ ನೀವು, ಯಾಕಂದ್ರೆ ಪ್ರತಿಯೊಂದಕ್ಕೂ ಅಲ್ಲಿ ಹಳ್ಳಿ ಇರೋದ್ರಿಂದ, ತಾವು ಇರುವಂತ ಊರು ಬೂದಿಯಾಳ ಗ್ರಾಮ ಇರೋದ್ರಿಂದ, ನೀವೇ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳ ಕುರಿಗಳಿಗೆ ಬಂದ್ರೆ ಅದು ನೀವೇ ನೋಡ್ಕೋಬಹುದು ತರಬೇತಿ ತಗೊಂಡ್ರೆ ಅಂತ ನನಗನ್ನಿಸ್ತದೆ. ಹೌದು ಸರ್. ಇನ್ನೊಂದು ತರಬೇತಿ ಜೊತೆಗೆ ಸರ್, ನನ್ನ ಹತ್ರ ಈ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಬಗ್ಗೆ, ಆಮೇಲೆ ಈ ಪಶು ಸಂಗೋಪನೆ ಇಲಾಖೆ ಪ್ರತಿಯೊಂದು ಬುಕ್ಸ್ ನನ್ನ ಕಡೆ, ಯಾವುದೇ ಕೃಷಿ ಮೇಳ ಇರಲಿ ಹಾರ್ಟಿಕಲ್ಚರ್ ಮೇಳ ಯಾವುದನ್ನು ತಪ್ಪಿಸಂಗಿಲ್ಲ, ಹೋಗ್ತಿರ್ತೀನಿ ಎಲ್ಲ ಕಡೆ, ಎಲ್ಲ ಕಡೆ ವಿಸಿಟ್ ಮಾಡಿ ಕಂಪಲ್ಸರಿ ಹೋಗ್ತಿರ್ತೀನಿ ಎಲ್ಲ ಕಡೆ ನನ್ನ ಬುಕ್ಸ. ಇನ್ನೊಂದು ಅಗ್ರಿಕಲ್ಚರ್ ಬಗ್ಗೆ ಎಷ್ಟು ಒಲವು ಅಷ್ಟೇ ಓದಿನ ಬಗ್ಗೆನೂ ಸ್ವಲ್ಪ ಆಸಕ್ತಿ. ಯಾವುದೇ ಒಂದು ಬುಕ್ ಸಿಕ್ತು ಅಂದ್ರೆ ಒಂದು ಕೆಲಸ ಆಯ್ತು ನಾನು ಬಿಟ್ಕೊಂಡು ಓದ್ಕೋತ ಬಿಡೋದು ನನ್ನ ಕೆಲಸ. ಓದ್ತಿರಿ ಅದಕ್ಕೆ ಓದ್ತಿರ್ತೀನಿ ಸರ್, ಸ್ವಲ್ಪ ಅನುಭವ ಅದ. ಅದೇ ಹಿರಿಯರು ಹೇಳ್ತಾರೆ, ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳಿ, ಅದರಿಂದ ಸಾಕಷ್ಟು ನಾಲೆಜ್ ಬರ್ತದೆ ಸರ್. ಅದ ಮತ್ತೆ ನಿಮ್ಮ ಮುಂದಿನ ಯೋಜನೆ ಏನದಾವ ಅಂತೇಳಿ ಸರ್? ಮುಂದಿನ ಯೋಜನೆ ಅಂದ್ರೆ ನಂದು ಫಸ್ಟ್ ಸದ್ ನನ್ನ ಕಣ್ಮುಂದಿರೋದು ಕುರಿ ಸಾಕಾಣಿಕೆ ಮಾಡ್ಕೋಬೇಕು ಅಂತ. ಕುರಿ ಸಾಕಾಣಿಕೆ ಮಾಡೋದು ಬರೀ ಲಾಭದಾಯಕ ಉದ್ದೇಶ ಒಂದಿಟ್ಕೊಂಡಲ್ಲ, ನನ್ನ ಭೂಮಿನ ಉಳಿಸ್ಕೋಬೇಕು ಅನ್ನೋದು ಅನ್ಸೋದು ಉದ್ದೇಶ. ಯಾಕಂದ್ರೆ ನಮ್ಮ ಹಿರಿಯರು ನಮ್ಗೆ ಏನು ಕೊಟ್ಟು ಹೋಗ್ಯಾರ ಭೂಮಿ, ಅದನ್ನು ರಾಸಾಯನಿಕ ಕೃಷಿ ಮಾಡ್ಕೊಂಡ್ಬಿಟ್ಟೇವೆ ಅಂದ್ರೆ ಹಾಳು ಮಾಡಿ ಹೋಗ್ಬಿಡ್ತೇವೆ. ಮುಂದೆ ಬರೋ ನಮ್ಮ ಮಕ್ಕಳೆಲ್ಲ ನಮ್ಮನ್ನು ಬಯೋ ಸ್ಥಿತಿ ಬಂದ್ಬಿಡ್ತೀವಿ. ಯಾಕಂದ್ರೆ ಈ 60ರ ದಶಕದೊಳಗೆ ಏನು ಹಸಿರು ಕ್ರಾಂತಿ ಏನು ಈ ದೇಶದಾಗ ಬಂದು ಹೊಕ್ಕೊಂಬಿಡ್ತು, ಆಹಾರ ಉತ್ಪಾದನೆ ಮಾಡಬೇಕು ದೊಡ್ಡ ಪ್ರಮಾಣದಾಗ ಅನ್ನುವಂಥದ್ದು ಏನು ತಲೆಯಾಗಿಟ್ಕೊಂಡು ಏನು ರಾಸಾಯನಿಕ ಕೃಷಿ ಮಾಡೋದಕ್ಕೆ ರೈತರು ನಾವು ಶುರು ಮಾಡ್ಕೊಂಡ್ಬಿಟ್ಟೆವು. ಇವತ್ತಿಗೆ ಆ ಮಟ್ಟ ಆ 60ರ ದಶಕದಾಗ ಇದ್ದಂಥ ಭೂಮಿ ಒಳಗೆ ತಾಕತ್ತ ಇವತ್ತು ಅದರ 1-2% ಉಳ್ಕೊಂಡ್ಬಿಟ್ಟಿಲ್ಲ ಈ ರಾಸಾಯನಿಕ ಭೂಮಿಯೊಳಗೆ ಸೇರಿ. ಹಿಂಗಾಗಿ ನಾವು ದುಡ್ಡು ಗಳಿಸದೇ ಇದ್ರೂ ಚಿಂತೆ ಇಲ್ಲ, ನಮ್ಮ ಸುಖ ಜೀವನ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿನ ಬಿಟ್ಕೊಟ್ಟು ಹೋಗ್ಬೇಕು ಅನ್ನುವಂಥದ್ದು ಒಂದು ನನ್ನ ಉದ್ದೇಶ ಅಷ್ಟೇ. ಈಗ ನಾನು ನೋಡ್ತಾ ಇದ್ದೆ ಬಸವರಾಜ ಮುರುಳವ್ರೆ, ಸಾಕಷ್ಟು ಈಗಿನ ಯುವಕರಲ್ಲಿ ಒಕ್ಕಲುತನ ಅಥವಾ ಕೃಷಿ ಅಂದ್ರೆ ಬೇಜಾರು ಪಟ್ಕೋತಾರೆ. ಹೌದು ಸರ್. ಇವರಿಗೆಲ್ಲ ತಾವು ಏನು ಕಿವಿ ಮಾತನ್ನು ಹೇಳಬಯಸ್ತೀರಿ? ಕಿವಿ ಮಾತಂದ್ರೆ ನಾವೊಂದು ನನ್ನ ಸಹೋದರ ಮಿತ್ರರಲ್ಲಿ ಅದು ಯುವ ಸಾವಯವ ಕೃಷಿಕರಿಗೆ ನಾನು ಕೈ ಮುಗಿದು ಒಂದು ಮಾತು ಹೇಳ್ತೀನಿ. ಜೀವನ ಸಿಟಿ ಜೀವನ ಏನು ಅದ್ಭುತ ಜೀವನ ಅಂತ ನಾವೇನು ಅನ್ಕೋತೀವಿ ಅದು ಎಲ್ಲ ಮುಳ್ಳಿನ ಜೀವನನೇ. ಗ್ರಾಮೀಣ ಪ್ರದೇಶ ಸಿಗುವಂಥ ಸುಖ ಅದು ನಮ್ಮ ತೋಟ ಹೊಲ್ಗೋದ ಸಿಗುವಂಥ ಸುಖ ಎಲ್ಲಿ ಸಿಗಂಗಿಲ್ಲ. ಯಾಕಂದ್ರೆ ನಾವು ಇನ್ನೊಬ್ರು ಯಜಮಾನರಲ್ಲ, ನಮ್ಮಕ್ಕೆ ನಾವೇ ಯಜಮಾನರು. ಯಾವುದೇ ಯುವ ಸಹಾಯಕರು ಕೃಷಿಕರು ಕೃಷಿ ಮಾಡಬೇಕು ಅಂದ್ರೆ ಅದು ಅದ್ಭುತ ಕೆಲಸ, ಎಲ್ಲರಿಗೂ ಸಿಗಂಗಿಲ್ಲ, ಎಲ್ಲರಿಗೂ ಸಿಗಂಗಿಲ್ಲ. ಏನೇ ಕೃಷಿ ಮಾಡ್ತಿದ್ರೆ ಇವತ್ತು 1 ಎಕರೆ ಇರಲಿ ಇವತ್ತು 100 ಎಕರೆ ಇರಲಿ ಶ್ರದ್ಧೆಯಿಂದ ಮಾಡಬೇಕು. ಸರ್ಕಾರಿ ನೌಕರಿ ಹುಡುಕೋದೇನು ಅವಶ್ಯ ಇಲ್ಲ. ಇಂಥ ಕೆಲಸ ಅಂತರೂ ಸಿಗಂಗಿಲ್ಲ. ಕೃಷಿ ಮಾಡೋದು ಅಂದ್ರೆ ಅದು ಕಾಯಕ ಯೋಗಿ ಕೆಲಸನೇ. ಅದು ಕಾಯಕ ಯೋಗಿ ಅನ್ನಿಸ್ಕೋತೀವಿ ಹೊರತು ಮತ್ತೇನು ಅಲ್ಲೇ ಇಲ್ಲ. ಅದಕ್ಕೆ ದಯವಿಟ್ಟು ಯಾ ಯುವಕರು ಈ ಕೃಷಿ ಮಾಡಬೇಕು ಅಂದ್ಕೊಳ್ಳುವಂಥವ್ರು, ನೀವು ಕೃಷಿ ಮಾಡಬೇಕು ಅಂದ್ರೆ ಮೊದಲು ಒಂದು ಗಟ್ಟಿ ಮನಸ್ಸು ಮಾಡಿರಿ, ನಾನು ಸಾವಯವ ಕೃಷಿನೇ ಮಾಡ್ತೀನಿ ಅಂತ ಗಟ್ಟಿ ಮನಸ್ಸು ಮಾಡಿ ಕೃಷಿಗೆ ಆಡಾರಿ. ಇಲ್ಲಾಂದ್ರೆ ರಾಸಾಯನಿಕ ಕೃಷಿ ಮಾಡ್ತಿದ್ರೆ ಅದು ನಾವು ಒಂದನ್ನು ಹಾಳು ಮಾಡಿ ಇನ್ನೊಂದನ್ನು ಪಡ್ಕೊಳ್ಸ್ತೈತಿ. ನಮ್ಮ ಭೂಮಿ ತಾಯಿನ ಹಾಳು ಮಾಡ್ತೀವಿ, ದುಡ್ಡು ಅಡಿಕೆ ಮಾಡ್ಕೋತೀವಿ ಅಥವಾ ಇಳುವರಿ ಹೆಚ್ಚು ಮಾಡ್ಕೋತೀವಿ ಅಷ್ಟೇ, ಅದನ್ನ ಬಿಟ್ಟರೆ ಏನಿಲ್ಲ. ಆದ್ರೆ ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ಎರಡೂ ಉಳಿತದೆ, ಭೂಮಿನೂ ಉಳಿತದೆ, ಭೂಮಿನೂ ಉಳಿತದೆ, ನಮ್ಮ ಬದುಕು ಹಸನಾಗ್ತದೆ, ನಮ್ಮ ಬದುಕನು ಹಸನಾಗ್ ಹಸನಾಗ್ ಒಳ್ಳೆಯದು. ಬಸವರಾಜ ಮುರಾಳ್ ಅವರೇ, ಇಲ್ಲಿವರೆಗೆ ಈ ಸಾವಯವ ಕೃಷಿ ಅಂದ್ರೇನು, ಸಾವಯವ ಕೃಷಿಯಿಂದ ತಾವು ಪಡೆದುಕೊಂಡಂತ ಅನುಭವವನ್ನ ಇಲ್ಲಿವರೆಗೆ ವಿವರವಾಗಿ ತಿಳಿಸಿಕೊಟ್ರಿ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಿಂದಗಿ ತಾಲೂಕಿನ ಬೂದಿಹಾಳ್ PH ಗ್ರಾಮದ ಕೃಷಿ ಅನುಭವಿ ಬಸವರಾಜ ಮುರಾಳ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್. भाइयों, भूकंप संभावित पहाड़ी क्षेत्र में लैंडस्लाइड के खतरे के बारे में आज हमें भूविज्ञानी बताएंगे. सबसे पहली बात, कच्चे पहाड़ों पर मकान न बनाएं. पहाड़ी क्षेत्र में भारी निर्माण मिट्टी की पकड़ को ढीला करता है. ऐसे में भूकंप आने पर लैंडस्लाइड का खतरा बढ़ जाता है. इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए. और मिट्टी की पकड़ मजबूत बनाने के लिए अधिक से अधिक पेड़ लगाएं. आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी.